ಎಲ್ಲ ಈ ಡ್ರೆಸ್ಸು ಎಲ್ಲ ಐಸ್ ಬಂಡೆ. ಆ ಸೈನಿಕರು ಒಬ್ಬೊಬ್ಬರು ಐಸ್ ಬಂಡೆ ಥರ ಕೂತಿರ್ತಾರೆ, ಎಲ್ಲ ಐಸೇ, ಫುಲ್ ಐಸ್, ಕಣ್ಣನ್ನು ಹಿಂಗೆ ಬೆಳಕಿಸ್ತಾ ಕೂತಿರ್ತಾರೆ ಅಷ್ಟೇ. ಆ ಹೀಟ್ ಹೆಂಗೆ ಕ್ರಿಯೇಟ್ ಆಗ್ತದೋ, ಅವರು ಹೆಂಗೆ ಟ್ರೈನಿಂಗ್ ಮಾಡಿರ್ತಾರೋ, ಇದನ್ನು ಅಮೇಝಿಂಗ್ ಅಲ್ಲ. ಅಷ್ಟರೇ ಹೀಟ್ ಬೇಕಲ್ಲ ಕಣ್ಣು ಪುಳಿ ಪುಳಿ, ಅಷ್ಟರೇ ಬೇಕಲ್ಲ. ಅಷ್ಟು ಕೋಡ್ನೊಳಗೆ -5, -7, -8, -40, ಸಿಯಾಚಿನ್ -40. -47 ಅದು ಇರುತ್ತೆ, ಹಿಂಗೆ ಉಗುಳಿದ್ರೆ ಅದು ಐಸ್ ಆಗಿ ಹೊರಗೆ ಬರ್ತದೆ. ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದೇನಿದು. ಹಾ, ಓಂ ಹರಿಃ ಓಂ. ಓಂ ಸಹನಾವವತು, ಸಹನೋ ಭುನಕ್ತು, ಸಹ ವೀರಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಉಪಲಂಬಾಸಮಾಚಾರಾತ್, ಉಪಲಂಬಾಸಮಾಚಾರಾತ್, ಅಸ್ತಿ ವಸ್ತುತ್ವವಾದಿನಾಂ, ಅಸ್ತಿ ವಸ್ತುತ್ವವಾದಿನಾಂ, ಜಾತಿಸ್ತು ದೇಶಿತಾ ಬುದ್ಧೈಃ, ಜಾತಿಸ್ತು ದೇಶಿತಾ ಬುದ್ಧೈಃ, ಅಜಾತೇಸ್ತ್ರಸತಾಂ ಸದಾ, ಅಜಾತೇಸ್ತ್ರಸತಾಂ ಸದಾ. ಬುದ್ಧೈಃ ಅದ್ವೈತವಾದಿಭಿಃ, ಜಾತಿ ದೇಶಿತ ಉಪದಿಷ್ಠ ಉಪಲಂಬಂ ಉಪಲಂಬನಂ ಉಪಲಂಬಃ. ಬೌದ್ಧರಾದರೆ ಏನಾಯಿತು, ಅದ್ವೈತವಾದಿಗಳಾದರೆ ಏನಾಯಿತು? ಇರಬಹುದು ಅದ್ವೈತವಾದಿಗಳು, ಆದರೆ ಜಾತಿ ದೇಶಿತ ಅವರ ಉಪದೇಶದ ಸಾರ ಎಷ್ಟು ಎದುರೋಗಿದೆ? ಈ ಸೃಷ್ಟಿಗೆ ಜನ್ಮ ಇದೆ ಅನ್ನೋದರಲ್ಲಿ ಅವರು ಉಪದೇಶದ ಸಾರ ಇದೆ. ಇದ್ದದ್ದೇ ಆದರೆ ಉಪಲಂಬನಂ ಉಪಲಂಬ ತಸ್ಮಾತ್ ಏನಾಗ್ತದೆ, ಅದರಿಂದ ಉಪಲಬ್ಧೇಹೇ ಇತ್ಯರ್ಥ. ಅದರಿಂದಾಗಿ ಸಮಾಚಾರಾತ್ ವ್ಯವಹಾರದ ಅನೇಕಾನೇಕ ಚಟುವಟಿಕೆಗಳಿಂದ, ವರ್ಣಾಶ್ರಮಾದಿ ಧರ್ಮ ಸಮಾಚಾರಾತ್, ಬರೇ ವ್ಯವಹಾರ ಅಷ್ಟೇ ಅಲ್ಲ ವರ್ಣಾಶ್ರಮ ಧರ್ಮಗಳನ್ನು ಕೂಡ ಅನುಸರಿಸುವುದರಲ್ಲಿ, ತಾಭ್ಯಾಂ ಹೇತುಭ್ಯಾಂ ಅಸ್ಥಿ ವಸ್ತುತ್ವವಾದಿನಾಂ. ಮತ್ತು ಇನ್ನೇನದ ಅವ್ರದ್ದು ಕಂಟೆನ್ಷನ್ ಅಂದರೆ, ವಸ್ತುತ್ವ ಅಸ್ಥಿ, ಪ್ರಪಂಚ ಇದೆ, ಅಸ್ಥಿ ವಸ್ತು ಸ್ವಭಾವ ಭಾವ ಇತ್ಯಂ ವದನಶೀಲಾಂ ದೃಢಾಗ್ರಹವತಾಂ. ಮತ್ತು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಾರೆ ಈ ಪ್ರಪಂಚ ಸತ್ಯ, ಈ ಜಗತ್ತು ಸತ್ಯ, ಈ ಸಮಾಚಾರ ಸತ್ಯ, ಈ ವ್ಯವಹಾರ ಸತ್ಯ, ಈ ಯಜ್ಞಯಾಗ ಹೋಮ ಇತ್ಯಾದಿಗಳು ಸತ್ಯ, ಇವಷ್ಟು ಸತ್ಯ ಅಂತ ಗಟ್ಟಿ ಹಿಡ್ಕೊಂಬಿಟ್ಟಾರೆ. ದೃಢಗ್ರಹವತಾಂ ಶಬ್ದಧಾನಾಂ, ಓಕೆ ಸ್ವಲ್ಪ ಶಬ್ದನೂ ಇದೆ, ಮಂದ ವಿವೇಕಿನಾಂ, ಇವರು ವಿವೇಕ ಇಲ್ಲ ಅಂತಿರಲ್ಲ, ಆದರೆ ಸಾಕಷ್ಟು ಎಷ್ಟು ಬೇಕೋ ಅಷ್ಟು ವಿವೇಕ ಇಲ್ಲ. ಮಂದ ವಿವೇಕಿನಾಂ ಅರ್ಥ ಉಪಾಯತ್ವೇನ ಸಾ ದೇಶಿತ ಜಾತಿ, ಅವರು ಈ ಜಾತಿಯನ್ನು ಒಪ್ಪಿಕೊಂಡು ಈ ಪ್ರಕಾರವಾಗಿ ಇರ್ತಾರೆ. ಅವರು ಎಷ್ಟೇ ಅದ್ವೈತಿಗಳಾಗಿದ್ದರೆ ಏನಾಯಿತು, ಅವರು ಎಷ್ಟೇ ಶಾಸ್ತ್ರ ಅನುಸರಿಸಿದ್ರೆ ಏನಾಯಿತು, ಅವರು ಬೌದ್ಧರಾದರೆ ಏನಾಯಿತು, ಎಲ್ಲ ಒಂದೇ ಸಾರ ಸಗಟ, ಎಲ್ಲ ಅಂಜಬುರುಕರು. ತ್ರಸತಾಂ ತಾಂ ಗ್ರಣ್ಣಂತು ತಾವತ್, ಭಾಷೆ ಆಗಿದೆಯಲ್ಲ ಎಲ್ಲಿಂದ ಹೌದಲ್ಲ, ತಾಂ ಗೃಹಣಂತು ತಾವತ್ ವೇದಾಂತ ಅಭ್ಯಾಸಿನಾಂ ತು. ವೇದಾಂತ ಅಭ್ಯಾಸಿನಾಂ ತು. ಸ್ವಯಮೇವ ಅಜ ಅದ್ವಯ ಆತ್ಮವಿಷಯಃ ವಿವೇಕಃ ಭವಿಷ್ಯತಿ ಇತಿ. ಈ ಮೇಲೆ ಹೇಳಿದವರೆಲ್ಲ ಯಾರವರು, ವಸ್ತು ವಸ್ತುಭಾವ ಅಸ್ತಿ ವಸ್ತುತ್ವವಾದಿನಃ, ವರ್ಣಾಶ್ರಮಾದಿ ಧರ್ಮ ಸಮಾಚಾರಾತ್ ಸಮಾಚಾರಾತ್ ಸಮಾಚಾರಾತ್ ಅಂದರೆ ವ್ಯವಹಾರ, ವರ್ಣಾಶ್ರಮಾದಿ ಧರ್ಮ ಸಮಾಚಾರಾತ್ ಅಂದರೆ ವೈದಿಕ ವ್ಯವಹಾರ. ತಾಭ್ಯಾಂ ಹೇತುಭ್ಯಾಂ ಅಸ್ತಿ ವಸ್ತುತ್ವವಾದಿನಾಂ ಅಸ್ತಿ ವಸ್ತುಭಾವ ಇತ್ಯೇವಂ ವದನಶೀಲಾನಾಂ ದೃಢಾಗ್ರಹವತಾಂ, ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಶ್ರದ್ಧಾನ ಭಾರಿ ಶ್ರದ್ಧೆ ಕೂಡ ಇದೆ, ಪ್ರಪಂಚ ಸತ್ಯ ಅನ್ನೋದರಲ್ಲಿ ಶ್ರದ್ಧ ಇದೆ. ಮಂದ ವಿವೇಕಿನ ಬುದ್ಧಿ ಕಡಿಮೆ ಇದೆ. ಅರ್ಥ ಉಪಾಯತ್ವೇನ ಸಾ ದೇಶಿತ ಜಾತಿ ಉಪದಿಷ್ಟಾಹ, ಅವರು ಅದನ್ನು ಉಪದೇಶ ಮಾಡುತ್ತಾರೆ. ತಾಮ್ ಗೃಹಂತು ತಾವತ್, ಆ ವಿಷಯವನ್ನು ಅಲ್ಲಿಗೆ ಇಡಿ, ಅವರ ಹಣೆ ಬರ ಅಷ್ಟು. ಇನ್ನು ಈ ಕಡೆ ಬರೋಣ. ವೇದಾಂತ ಅಭ್ಯಾಸನಂತೂ ಸ್ವಯಮೇವ ಅಜ ಅದ್ವಯ ಆತ್ಮವಿಷಯ ವಿವೇಕ ಭವಿಷ್ಯತಿ. ಇವರು ವಿದ್ಯೆ ವೇದಾಂತಿಗಳಿದ್ದಾರಲ್ವೋ, ಅವರನ್ನು ದೃಷ್ಟಿಯಲ್ಲಿಟ್ಕೊಂಡ್ರೆ ಇವರು ಸ್ವಲ್ಪ ಬೇಕು. ಇವರು ಜಾತಿವಾದ ಒಪ್ಕೋತಾರೆ ಅಂತ ಇಟ್ಕೊಂಡ್ರು ಕೂಡ ಇವರು ಸ್ವಲ್ಪ ಬೇಕು. ಇವರು ಅವರು ತ್ರಸತಾಂ ಇವರು ತ್ರಸತ, ಅವರು ಕಷ್ಟ ಕಷ್ಟವನ್ನು ಅನುಭವಿಸ್ತಾರೆ ಇವರು ಕಷ್ಟವನ್ನು, ಆದರೂ ಕೂಡ ಇವರು ಸ್ವಲ್ಪ ಬೇಕು, ಬೆಟರ್. ಯಾಕೆ ಬೆಟರ್ ಅಂತ ಕೇಳ್ತಾರೆ, ಹೇಳ್ತಾರೆ ಅವರು, ವೇದಾಂತಾಭ್ಯಾಸಿನಾಂ ಸ್ವಯಮೇವ ಅಜ ಅದ್ವಯ ಆತ್ಮವಿಷಯ. ಈ ವಿಷಯ ಆತ್ಮವಿಷಯ ಎಂಥ ಆತ್ಮವಿಷಯ ಇದು? ಅಜಯ ಸಾರಿ ಅಜ ಅದ್ವಯ ಆತ್ಮವಿಷಯ ವಿವೇಕ ಭವಿಷ್ಯತಿ. ನಿಧಾನಾಗಿ ವಿವೇಕವು ಜಾಗೃತವಾಗಿ ಶುರುವಾಗ್ತದೆ. ಯಾರಿಗೆ? ವೇದಾಂತಗಳಿಗೆ. ನಿಧಾನವಾಗಿ ವಿವೇಕವು ಉದಯವಾಗ್ತದೆ. ಭವಿಷ್ಯತಿ ಇತಿ ನ ತು ಪರಮಾರ್ಥ ಬುದ್ಧಿಯ ಭಾಷ್ಯ, ನ ತು ಪರಮಾರ್ಥ ಬುದ್ಧಿಯ ತೇಹಿ ಶ್ರೋತ್ರಿಯಾಹ ಸ್ಥೂಲ ಬುದ್ಧಿತ್ವಾತ್ ಅಜಾತೇಹಿ ಅಜಾತಿ ವಸ್ತುನಃ ಸದಾ ತ್ರಸ್ಯಂತಿ ಆತ್ಮನಾಶಂ ಮನ್ಯಮಾನಾಃ ಅವಿವೇಕಿನಃ ಇತ್ಯರ್ಥಃ. ಉಪಾಯಃ ಸಹ ಅವತಾರಾಯ ಇತಿ ಉಕ್ತಂ. ಸೊ ಈ ವೇದಾಂತ ಅಭ್ಯಾಸಿಗಳಾದವರು ಇವರು ಸ್ವಯಮೇವ ಸ್ವತಃ ಅಜ ಬ್ರಹ್ಮ ಅದ್ವಯ ಬ್ರಹ್ಮ ಈ ವಿಷಯದಲ್ಲಿ ಅವರು ವಿವೇಕವನ್ನು ಬೆಳೆಸ್ಕೊಳ್ತಾ ಇರ್ತಾರೆ. ಆ ಬೆಳೆಸ್ಕೊಳ್ತಾ ಇದ್ದಾಗ ಅವರು ಅಕಸ್ಮಾತ್ ಆಗಿ ಜಾತಿವಾದವನ್ನು ಇಟ್ಕೊಂಡಿದ್ದೆ ಆದರೆ, ಹಾಗಿದ್ದೂ ಜಾತಿವಾದವನ್ನು ಇಟ್ಕೊಂಡಿದ್ದೆ ಆದರೆ ಹಾಗೆ ಅದು ತರಬೇಕಾದ್ರೆ ಅದು ಪಾರಮಾರ್ಥಿಕ ಅಲ್ಲ, ಅದು ಪಾರಮಾರ್ಥಿಕ ಸತ್ಯ ಅಲ್ಲ. ಉಪನಿಷತ್ತು ಮೊದಲು ಹೇಳ್ತದೆ ಏನಂತ ಹೇಳ್ತದೆ ಹೇಳಿ, ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತದೆ. ಅದು ಪಾರಮಾರ್ಥಿಕವಾದ ಹೇಳಿಕೆ ಅಲ್ಲ, ಅದು ಪಾರಮಾರ್ಥಿಕವಾದ ಹೇಳಿಕೆ ಅಲ್ಲ. ಸೃಷ್ಟಿಕರ್ತ ಬ್ರಹ್ಮ, ಬ್ರಹ್ಮ ಸೃಷ್ಟಿ ಮಾಡ್ತಾನ? ಅವನು ಕ್ರಿಯಾಹೀನ ಕರ್ಮಹೀನ ಕಾರ್ಯಹೀನ, ಕ್ರಿಯಾ ಕರ್ಮ ಉಪಕರಣಗಳು ಯಾವ ಅವನ ಹತ್ರ ಇಲ್ಲ, ಅವನೆಂತ ಸೃಷ್ಟಿ ಮಾಡ್ತಾನೆ? ಆದರೆ ಪ್ರಾರಂಭದಲ್ಲಿ ಹಾಗೆ ಹೇಳ್ತಾರೆ, ಕೊನೆಗೇನು ಹೇಳ್ತಾರೆ, ಅದ್ವಯಂ ಬ್ರಹ್ಮ. ಹೌದಾ? ಮೊದಲು ಕಾರಣ ಬ್ರಹ್ಮ ಅಂತ ಹೇಳ್ತಾರೆ, ಆನಂತರ ಮುಂದೆ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಕೊನೆಯಲ್ಲಿ ಬ್ರಹ್ಮನಲ್ಲಿ ಕಾರಣತ್ವ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಉಪನಿಷತ್ತುಗಳು ಹಾಗೆ ತಾನೆ, ಹೇ ಸೌಮ್ಯ ಇದಂ ಆಸೀತ್. ಹ ಅವ್ರೇನ್ ಮಾಡ್ತಾರೆ, ಅಧ್ಯಾರೋಪ ಮಾಡ್ತಾರೆ, ಆಮೇಲೆ ಅಪವಾದ ಮಾಡ್ತಾರೆ. ಮೊದಲು ಆರೋಪಿಸ್ತಾರೆ, ಆಮೇಲೆ ಅಪವಾದ ಮಾಡ್ತಾರೆ. ವ್ಯವಹಾರದಲ್ಲೂ ನಾವು ಹಾಗೆ ಮಾಡ್ತೀವಿ, ಅನೇಕ ಸಂಗತಿಗಳು ಆ ಪ್ರಕಾರನೇ ಮಾಡ್ತೀವಿ ವ್ಯವಹಾರದಲ್ಲಿ. ಮೊದಲು ಗುಮ್ಮ ಇದ್ದಾನೆ ಅನ್ನೋದು, ಆಮೇಲೆ ಗುಮ್ಮ ಇಲ್ಲ ಅನ್ನೋದು ತಿಳ್ಕೊಂಡು, ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಗುಮ್ಮ ಇದ್ದಾನೆ ಅಂತ ಯಾಕೆ ಅವ್ರ ಮಕ್ಕಳಿಗೆ ಹೇಳಬೇಕು? ಅವರು ಗುಮ್ಮ ಇಲ್ಲ ಅಂತ ತಿಳಿದ ಮೇಲೆ ತಮ್ಮ ಮಕ್ಕಳಿಗೆ ಮತ್ತೆ ಗುಮ್ಮ ಇದ್ದಾನೆ ಅಂತಲೇ ಯಾಕೆ ಹೇಳಬೇಕು? ಸೊ ಪರಂಪರ, ಏನು ಪರಂಪರ? ಅಧ್ಯಾರೋಪ ಅಪವಾದ ಪರಂಪರ. ಅವಿವೇಕದಿಂದಾಗಿ ಒಂದು ಆರೋಪಿತ ಆರೋಪ ಮಾಡೋದು, ಅವಿವೇಕದ ಸಮಯದಲ್ಲಿ ಒಂದು ಆರೋಪ ಮಾಡೋದು, ವಿವೇಕದಿಂದ ಅದನ್ನು ಅಪವಾದ ಮಾಡೋದು. ಅವಿವೇಕದಿಂದಾದ ಆರೋಪ, ವಿವೇಕದಿಂದ ಅದು ಏನಾಗ್ತದೆ? ಅಪವಾದವಾಗ್ತದೆ. ಅದಕ್ಕೆ ಅಧ್ಯಾರೋಪ ಅಪವಾದ ಅಂತ ಕರೀತಾರೆ. ಸೊ ಅಧ್ಯಾರೋಪ ಅಪವಾದ ಅನ್ನುವ ನ್ಯಾಯದ ಹಿನ್ನೆಲೆಯಲ್ಲಿ ಮೊದಲು ಕಾರಣ ಬ್ರಹ್ಮ ಇದ್ದಾನೆ ಅಂತ ಹೇಳಿ, ಆ ನಂತರ ಬ್ರಹ್ಮನಲ್ಲಿ ಯಾವ ಕಾರಣವೂ ಇಲ್ಲ ಅಂತ ತೋರಿಸಿಕೊಳ್ಳೋದೇನಿದೆಯೋ ಇದು ಅಧ್ಯಾರೋಪ ಅಪವಾದ. ಹಾಗೆ ಇವರು ಅಕಸ್ಮಾತ್ತಾಗಿ ಈ ಪ್ರಕಾರವಾದ ಸಾಧನ ಮಾಡ್ತಾ ಇದ್ರು ಏನೂ ತೊಂದರೆ ಇಲ್ಲ. ಸದಾ ತ್ರಸ್ಯಂತಿ ಆತ್ಮನಾಶಂ ಮನ್ಯಮಾನ ಅವಿವೇಕಿನಃ ಇತ್ಯರ್ಥ. ಇವರು ಅವಿವೇಕಿಗಳಾಗಿದ್ದರಿಂದಾಗಿ ಅವರ ಮೇಲಿನವರು ಬಹಳ ಕಷ್ಟಪಡ್ತಾರೆ, ಇವರು ಕೆಳಗಿನವರು ಅಲ್ಪ ಸ್ವಲ್ಪ ಇವರು ಕೂಡ ಕಷ್ಟಪಡ್ತಾರೆ. ಆದರೆ ಮುಂದೆ ಏನಾಗ್ತದೆ? ಉಪಾಯ ಅವತಾರಾಯ, ಅದು ನಂತರ ಅವರು ಹೇಳಿಕೊಟ್ಟಂಥ ಅನುಸರಿಸುವಂಥ ಮಾರ್ಗವೇ ಅವರಿಗೆ ಬ್ಲೆಸ್ಸಿಂಗ್ಸ್ ಆಗ್ತದೆ. ಉಪಾಯ ವಿವೇಕ ಜಾಗೃತ ಆಗ್ತದೆ, ವಿವೇಕ ಜಾಗೃತ ಆಗಿ ಯೋಹೋ ಆತ್ಮ ಜಾತಿರಹಿತನು, ಜಗತ್ತು ಉಂಟಾಗೇ ಇಲ್ಲ, ಆತ್ಮನ ಹೊರತುಪಡಿಸಿ ಇನ್ನೊಂದು ಯಾವುದೂ ಇರುವ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನುವ ಜ್ಞಾನ ಉದಯದಲ್ಲಿ ಅವರು ಮುಕ್ತರಾಗ್ತಾರೆ. ತೇಹಿ ಶ್ರೋತ್ರಿಯಾಹ ಸ್ಥೂಲಬುದ್ಧಿತ್ವಾತ್ ಅಜಾತೇ ಅಜಾತಿ ವಸ್ತುನಃ ಸದಾ ತ್ರಸ್ಯಂತಿ ಆತ್ಮನಾಶಂ ಮನ್ಯಮಾನಃ ಅವಿವೇಕಿನಃ ಇತ್ಯರ್ಥ. ಯಾವ ಇವರು ವೇದಾಂತ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ವಿವೇಕವನ್ನು ಜಾಗೃತ ಮಾಡಿಕೊಂಡು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೋ, ಅದೇ ಶ್ರೋತ್ರಿಯರಾಗಿದ್ದರೂ ಕೂಡ ಅದೇ ಶ್ರೋತ್ರಿಯರು ಇವರು ಕೂಡ ಆಗಿದ್ದರೂ ಏನೋ ಸ್ಥೂಲ ಬುದ್ಧಿತ್ವ, ಅದು ಬುದ್ಧಿ ಹೆಂಗಿದೆ? ಸ್ಥೂಲ ಬುದ್ಧಿ, ಸ್ವಲ್ಪ ಗ್ರಾಸ್ ಥಿಂಕಿಂಗ್, ಸ್ವಲ್ಪ ಜಡ ಬುದ್ಧಿ, ಸ್ವಲ್ಪ ಜಡ, ಅದರಿಂದಾಗಿ ಎಡ. ಏನು ಮಾಡ, ಬುದ್ಧಿ ಸ್ವಲ್ಪ ಜಡ ಅದರಿಂದಾಗಿ ಎಡ. ಸ್ಥೂಲ ಬುದ್ಧಿತ್ವ ಆದ ಅಜಾತೇ ಅಜಾತಿ ವಸ್ತುನಃ ಜನ್ಮರಹಿತವಾದಂತಹ ಆತ್ಮ ಸದಾ ತ್ರಸ್ಯಂತಿ, ಅದರಲ್ಲಿ ಅವರೇನು ಮಾಡ್ತಾರೆ? ಜನ್ಮ ಇದೆ ಎಂದು ಸಾಧಿಸ್ತಾರೆ. ತ್ರಸ್ಯಂತಿ ಆತ್ಮನಾಶಂ ಮನ್ಯಮಾನಃ, ಹೀಗಾಗಿ ಆತ್ಮನಾಶಂ ಮನ್ಯಮಾನಃ, ಆತ್ಮನ ದೂರ ಇಡುತ್ತಾರೆ. ನಾಶ ಅಂದರೆ ಆತ್ಮನ ನಾಶ ಮಾಡೋದು ಅಂತ ಅರ್ಥ ಅಲ್ಲ, ಆತ್ಮನ ದೂರ ಇಡುತ್ತಾರೆ. ಆತ್ಮನಾಶಂ ಮನ್ಯಮಾನಃ ಅವಿವೇಕಿನಃ ಇತ್ಯರ್ಥ. ಇವರು ಅವಿವೇಕಿಗಳು, ಅವರು ಅವಿವೇಕಿಗಳೇ, ಇವರು ಅವಿವೇಕಿಗಳೇ. ಆದರೆ ಇವರು ಶ್ರೋತ್ರಿಯ ಮಾರ್ಗದಲ್ಲಿರೋದ್ರಿಂದ ಇವರು ಸ್ವಲ್ಪ ಹೈಫೈ ಐ ಕ್ಯೂಗಳು. ಇವರು ಹೈಫೈ ಅವಿವೇಕಿಗಳು. ಸಹ ಅವತಾರಾಯ ಇತಿ ಉಕ್ತಂ. ಉಪಾಯ ಸಹ ಅವತಾರಾಯ. ಇದು ವಿವಕ್ಷ ತಿಳಿಸಿ ಹೇಳಲಿಕ್ಕೆ ಒಂದು ಈ ಜೀವೇಶ್ವರ ಐಕ್ಯ ಇದು ವಿವಕ್ಷ. ಜೀವೇಶ್ವರ ಐಕ್ಯ ಇದು ವಿವಕ್ಷ, ಜೀವಬ್ರಹ್ಮ ಐಕ್ಯ. ಈ ವಿವಕ್ಷ ಕೊನೆಗೆ ಸ್ಪಷ್ಟ ಆಗ್ತದೆ. ಅಸ್ಪಷ್ಟ ಆಗಲಿಕ್ಕೆ ಇದು ಉಪಾಯ. ಮೊದಲು ಅದನ್ನು ತಗೊಂಬೋದು, ಆಮೇಲೆ ಅದನ್ನು ಇಲ್ಲ ಅಂತ ತೋರಿಸ್ತಾ ಹೋಗ. ಇದೇ ಉಪಾಯವನ್ನು ಅನ್ವಯ ವ್ಯತಿರೇಕದಲ್ಲೂ ಅನುಸರಿಸ್ತಾರೆ. ಇದೇ ವಿವೇಕವನ್ನು ಅವಸ್ಥಾತ್ರಯ ಜಿಜ್ಞಾಸದಲ್ಲೂ ಅನುಸರಿಸ್ತಾರೆ. ಎಲ್ಲ ಕಡೆಗೂ ಇದೇ ವಿವೇಕ ಅನುಸರಿಸ್ತಾರೆ. ಉಪಾಯ ಸಹ ಅವತಾರಾಯ ಇತಿ ಉಕ್ತಂ. ಅಜಾತೆಸ್ತ್ರಸತಾಂ ತೇಷಾಂ ಉಪಲಂಬಾದ್ವಿಯಂತಿಯೇ ಜಾತಿ ದೋಷಾಃ ನ ಸೇತ್ಸ್ಯಂತಿ ದೋಷೋಪ್ಯಲ್ಪೋ ಭವಿಷ್ಯತಿ. ಅಜಾತೆಸ್ತ್ರಸತಾಂ ತೇಷಾಂ ಉಪಲಂಬಾದ್ವಿಯಂತಿಯೇ ಜಾತಿ ದೋಷಾಃ ನ ಸೇತ್ಸ್ಯಂತಿ ದೋಷೋಪ್ಯಲ್ಪೋ ಭವಿಷ್ಯತಿ. ತೇಷಾಂ ಅವರಿಗೆ, ಯಾರಿಗೆ? ಅಜಾತೇಹೇ ತ್ರಸತಾಂ, ಜನ್ಮ ಇಲ್ಲ ಎನ್ನುವ ಹೇಳಿಕೆಯಲ್ಲಿ ಹೆದರಿಕೆ ಉಳ್ಳವರು, ಹೆದರ್ತಾ ಇರೋರು, ಜನ್ಮ ಇಲ್ಲ ಅಂತ ಹೇಳಲಿಕ್ಕೆ ಹೆದರ್ತಾರೆ. ಇದು ಮಿಥ್ಯಾ ಗೊತ್ತಾಗಿದೆ, ಸ್ಪಷ್ಟಾಗಿದೆ, ಆದರೆ ಹೇಳಲಿಕ್ಕೆ ಹೆದರೋದು. ಮುಂದೆ ಗತಿ ಏನು? ನಾನು ಭಿಕ್ಷಾ ಕರೀಲಿಲ್ಲ ಅಂದರೆ ಇವರು ಮಿಥ್ಯಾ ಅಂತ. ಎನಿ ಸ್ಮಾಲೆಸ್ಟ್ ರೀಸನ್ ಇಸ್ ಓಕೆ, ಸಣ್ಣ ಕಾರಣ. ಸೊ ತ್ರಸತ, ಏನಕ್ಕೆ ತ್ರಸತ? ಅಜಾತೇಹೇ ತ್ರಸತ, ಹುಟ್ಟುರಹಿತವಾದ ಆ ಏನು ಆರ್ಗ್ಯುಮೆಂಟ್ ಇದೆ, ಹುಟ್ಟುರಹಿತವಾದದ್ದು ಅಂತ ಏನು ಸಂಗತಿ ಇದೆ, ಒಂದು ಜಿಜ್ಞಾಸ ಇದೆ, ಅದ್ರ ಬಗ್ಗೆ ಇವರಿಗೆ ಏನು ಹೆದರಿಕೆ. ಇದರಿಂದಾಗಿ ಏನಾಗ್ತದೆ? ದ್ವಿಯಂತಿ, ಅವರು ದಾರಿ ತಪ್ಪು ಹಿಡಿದುಬಿಡ್ತಾರೆ. ಅದು ಉಪಲಂಬಾದ ವಿಯಂತಿಯೇ, ಇಷ್ಟಾದರೂ ಕೂಡ ಅವರಿಗೆ ಜಾತಿ ದೋಷ ನ ಸೇತ್ಸಂತಿ. ಆ ಜಾತಿ ಅಂತ ಹುಟ್ಟು ಅಂತ ಏನು ಇಟ್ಕೊಂಡಿರ್ತಾರೆ, ಆ ದೋಷಗಳು ಅವ್ರಿಗೆ ಅಂಟೋದಿಲ್ಲ. ನ ಸೇತ್ಸಂತಿ ದೋಷ ಅಪಿ ಅಲ್ಪವಾ ಭವಿಷ್ಯತಿ, ಸ್ವಲ್ಪ ದೋಷ ತಗಲ್ತದೆ, ಬಹಳ ದೋಷ ತಗಲೋದಿಲ್ಲ. ಸ್ವಲ್ಪ ದೋಷ, ಭಾರಿ ದೋಷ ಅಲ್ಲ, ಸ್ವಲ್ಪ ದೋಷ. ಅವರಿಗೆ ಭಾರಿ ದೋಷ, ಯಾರಿಗೆ? ಶಾಸ್ತ್ರವನ್ನು ಅನುಸರಿಸದೇ ಇದ್ದಂತಹ ವೇದಾಂತಿಗಳಿಗೆ. ವೇದಾಂತಿಗಳು ಹೌದು, ಆದರೆ ಶಾಸ್ತ್ರ ಅನುಸಾರ ಮಾಡೋದಿಲ್ಲ, ಶ್ರುತಿಯನ್ನು ಸ್ವೀಕಾರ ಮಾಡೋದಿಲ್ಲ. ಬೌದ್ಧರು ಅಂತ ಅರ್ಥ, ಬ್ರಾಕೆಟ್ನ ಬೌದ್ಧರು, ದ್ವೈತಿಗಳು, ಈವನ್ ಜೈನ್ಸ್ ಆರ್ ಸಪೋಸ್ ಟು ಬಿ ವೈಷ್ಣವಾಸ್, ನಿಮ್ಗೆ ಗೊತ್ತಿರಬೇಕಿತ್ತು. ಜೈನ್ಸು ಮಾರ್ವಾಡೀಸ್ ಎಲ್ಲ ಇದ್ದಾರಲ್ಲ, ಇವರೆಲ್ಲ ದ್ವೈತಿ. ಉಪಾಸಕರು ಯಾರ್ಯಾರೋ ಅವರೆಲ್ಲ ದ್ವೈತಿ. ಫಿಲಾಸಫಿ ಅದ್ವೈತಿ ಇರ್ತದೆ. ಲೈಕ್ ಈಗ ಶಿವಲಿಂಗ ಉಪಾಸನ ಮಾಡ್ತೀವಿ, ಈ ಶಿವಲಿಂಗ ಅದು ಉಪಾಸನ ಹೌದಲ್ಲ, ಅದು ದ್ವೈತಿ. ಅದು ಜೀವೇಶ್ವರ ಐಕ್ಯವನ್ನು ಒಪ್ಪುತ್ತಾರೆ. ಪೂಜಾ ಆರಾಧನಾ ಅರ್ಚನಾ ಟೀಕೆ ಅವತಾರಾಯ, ಗೊತ್ತಾಗಲಿಲ್ಲ. ಉಪಾಯ ಉಪಾಯ ಅವತಾರಾಯ. ಕೊನೆಗೆ ಕೊನೆಗೆ ನಾವು ಸಿದ್ಧಾಂತಕ್ಕೆ ಬರ್ತೀವಿ ಸ್ವಾಮಿ, ಈಗ ನಾವು ಉಪಾಸನೆ ಮಾಡ್ತೀವಿ. ಇವರಿಗೆ ಸ್ವಲ್ಪ ಕಡಿಮೆ, ಏನು ದೋಷ, ಇವ್ರಿಗೆ ಸ್ವಲ್ಪ ಕಡಿಮೆ. ಅದ್ಯಾಕಾದೀತು, ಭಗವಂತ ವೈಕುಂಠದಲ್ಲೇ ಇದ್ದಾನೆ, ಅವ್ರಿಗೆ ದೋಷ ಜಾಸ್ತಿ. ಏನಂತೀರಿ ನೀವು? ಶಾಶ್ವತ ದೋಷ. ಭಾಷ್ಯ ಈಚ ಏವಂ ಉಪಲಂಭಾತ್ ಸಮಾಚಾರಾಚ್ಚ ಅಜಾತಿಹಿ ಅಜಾತಿ ವಸ್ತುನಃ ಥಸಂತಃ ಅಸ್ತಿ ವಸ್ತು ಇತಿ ಅದ್ವಯಾತ್ ಆತ್ಮನಃ ವಿಯಂತಿ ವಿರುದ್ಧಂ ಯಂತಿ ದ್ವೈತಂ ಪ್ರತಿಪದ್ಯಂತೆ ಇತ್ಯರ್ಥ. ಇವರು ದ್ವೈತದ ಹಳ್ಳ ಹಿಡಿತಾರೆ. ದ್ವೈತ ದ್ವೈತದ ದಾರಿಯಲ್ಲಿ ಜಾರಿ ಜಾರಿ ಹೋಗ್ತಾರೆ. ಯಾರವರು? ಈಚ ಯಾರು? ಏವಂ ಉಪಲಂಬಾತ, ಈ ಪ್ರಕಾರವಾದಂತಹ ಸಿದ್ಧಾಂತವನ್ನು ಸ್ವೀಕಾರ ಮಾಡಿದ್ದರಿಂದಾಗಿ. ಏನದು ಸ್ವೀಕಾರ ಮಾಡಿದ್ದು? ಸಮಾಚಾರಾಚ ವ್ಯವಹಾರಗಳಲ್ಲಿ ಅಜಾತೇಹೇ ಜನ್ಮರಹಿತವಾದ ಆತ್ಮನನ್ನು ಜಾತಿ ಸಹಿತವಾಗಿ ಗುರುತಿಸ್ತಾರೆ. ವಸ್ತುನಃ ಅಜಾತಿ ವಸ್ತುನಃ ಜಾತಿ ಸಹಿತವಾಗಿ ಗುರುತಿಸ್ತಾರೆ. ಇದರಿಂದಾಗಿ ಅದಲ್ಲಿಲ್ಲ, ಜಾತಿರಹಿತವಾದ ಆತ್ಮನಲ್ಲಿ ಜಾತಿ ಸಹಿತವಾಗಿ ಅಂತ ಗುರುತಿಸ್ತಾರೆ, ಅದು ಅಲ್ಲಿಲ್ಲ. ಅದನ್ನು ಸೇರಿಸಿ ಅದನ್ನ ಅಧ್ಯಯನ ಮಾಡ್ಕೋಬೇಕು. ಅದರಿಂದಾಗಿ ತ್ರಸಂತಹ ಹೆಜ್ಜೆ ಹೆಜ್ಜೆಗೂ ಭಯ ಬೀಳ್ತಿರ್ತಾರೆ, ಕಷ್ಟಪಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಅಸ್ಥಿ ವಸ್ತು ಐತಿ. ಶಾಸ್ತ್ರ ಹೇಳ್ತದ ನಾವು ನೀವು ಎಲ್ಲ ಒಂದು ಪರಬ್ರಹ್ಮ ಸ್ವರೂಪವೇ, ಆದರೆ ಜಗತ್ತಿನ ವ್ಯವಹಾರಕ್ಕೆ ನಾವು ಕಣ್ಮುಚ್ಚಲಿಕ್ಕಾಗ್ತದ? ಮಾಡಬೇಕಲ್ವಾ, ಇದೆಲ್ಲ ಮಾಡ್ಕೋಬೇಕು. ಷಷ್ಠಬ್ಧಿ ಪೂರ್ತಿ ಮಾಡ್ಕೋಬೇಕು, 80 ವರ್ಷ ಶಾಂತಿ ಮಾಡ್ಕೋಬೇಕು, 100 ವರ್ಷದ್ದು ಮಾಡ್ಕೋಬೇಕು. ಇವೆಲ್ಲ ಈ ಜಗತ್ತಿನ ವ್ಯವಹಾರ ಅಲ್ವಾ, ಇವೆಲ್ಲ ಮಾಡಬೇಕಲ್ವಾ. ಅಲ್ರಿ ಫಿಲಾಸಫಿ, ಅರೇ ನಾವು ತಪ್ಪುವುದಿಲ್ಲ, ಜೀವ ಬ್ರಹ್ಮ ಐಕ್ಯ, ಒಂದೇ ಒಂದು ಆತ್ಮ. ಆದರೆ ಇವೆಲ್ಲ ವ್ಯವಹಾರ ನಡಿಬೇಕಲ್ವ. ಇದು ಇದನ್ನು ಇಲ್ಲಿ ಹೇಳಿದವರು ಇವರು, ಅಸ್ಥಿ ವಸ್ತು ಇತಿ ಅದ್ವಯಾತ್ ಆತ್ಮನಃ ವಿಯಂತಿ, ನಿಜವಾದ ಸ್ವರೂಪದಿಂದ ವಿಯಂತಿ ದಾರಿ ತಪ್ಪಿ ಹೋಗುತ್ತಾರೆ. ಅರ್ಥ ಆಯ್ತಾ? ಏನು ದಾರಿ ತಪ್ಪಿ ಹೋಗುತ್ತಾರೆ ಅದನ್ನು ಹೇಳ್ಬಿಡ್ತಾರೆ. ದ್ವೈತಂ ಪ್ರತಿಪದ್ಯಂತೆ ಇತ್ಯರ್ಥ. ಏನು ಸಿದ್ಧ ಮಾಡ್ತಾರೆ? ದ್ವೈತವೇ ಸತ್ಯ ಅಂತ ಸಿದ್ಧ ಮಾಡ್ತಾರೆ. ದ್ವೈತಂ ಪ್ರತಿಪದ್ಯಂತೆ ಇತ್ಯರ್ಥ. ತೀಶಾಂ ಅಜಾತೇಹೇ ತ್ರಸತಾಂ ಶಬ್ದಧಾನಾನಾಂ ಸನ್ಮಾರ್ಗ ಅವಲಂಬಿನಾಂ ಜಾತಿ ದೋಷಾಃ ಜಾತಿ ಉಪಲಂಬಕೃತಾಃ ದೋಷಾಃ ನ ಸೇತ್ಸ್ಯಂತಿ ಸಿದ್ಧಿಂ ನ ಉಪಯಾಸ್ಯಂತಿ. ಅಜಾತೇಹೇ ತ್ರಸತ, ಹುಟ್ಟುರಹಿತವಾದ ಆತ್ಮನಲ್ಲಿ ಹೆದರಿಕೆ ಉಳ್ಳವರು. ಐ ರಿಪೀಟ್, ಹುಟ್ಟುರಹಿತವಾದ ಆತ್ಮನಲ್ಲಿ ಹೆದರಿಕೆ ಉಳ್ಳವರು. ಅಜಾತೇಹ ಅನ್ನೋ ಶಬ್ದ ಹುಟ್ಟುರಹಿತವಾದ ಆತ್ಮ. ಜಾತಿ ಅಂತಂದರೆ ಹುಟ್ಟುರಹಿತವಾದ ಆತ್ಮನನ್ನು ಜಾತಿ ಸಹಿತ ಅಂದರೆ ಹುಟ್ಟು ಸಹಿತ ಅಂತ ಯಾರು ನೋಡ್ತಾರೋ ಅದು ಜಾತಿ. ಅಜಾತಿ ಅಂದ್ರೇನು? ಹುಟ್ಟುರಹಿತವಾದ ಆತ್ಮ. ಅದಕ್ಕೆ ತ್ರಸತಾಂ, ಅದಕ್ಕೇನಾಗ್ತದೆ? ಹೆದರಿಕೆ ಉಳ್ಳವರು, ಹೆದರ್ತಾ ಇರುವಂಥವ್ರು. ಶ್ರದ್ಧಧಾನಂ, ಅವ್ರ ಶ್ರದ್ಧ ಇದೆ. ಸನ್ಮಾರ್ಗ ಅವಲಂಬಿನ, ಸನ್ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ದೋಷಗಳು ಅಂಟುಕೊತಾವೆ. ಜಾತಿ ದೋಷಾಹ, ಜಾತಿ ಉಪಲಂಬಕೃತಾಹ ದೋಷಾಹ. ಆ ಆತ್ಮನಿಗೆ ಜಾತಿ ಇದೆ, ಆತ್ಮನಿಗೆ ಜನ್ಮ ಇದೆ, ಜಗತ್ತಿಗೆ ಜನ್ಮ ಇದೆ, ಜಗತ್ ಸತ್ಯ, ಈ ಜಗತ್ತು ಆಚಾರ ವಿಚಾರ ಸತ್ಯ, ವಿಧಿವಿಧಾನಗಳು ಸತ್ಯ ಸತ್ಯ ಸತ್ಯ ಅಂತ ಏನು ಇವು ಈ ಕಂಟೆನ್ಷನ್ ಇಟ್ಕೊಂಡಿದ್ದಾರೋ, ಜಾತಿ ಉಪಲಂಬಕೃತಃ ದೋಷ, ಅವುಗಳಿಂದ ಏನು ದೋಷ ಉಂಟಾಗ್ತಾವೋ ಆ ದೋಷಗಳನ್ನು ಅವರು ಅಷ್ಟರ ಮಟ್ಟಿಗೆ ಅವ್ರಿಗೆ ಅಂಟ್ಕೊಂಬುದಿಲ್ಲ ಇವರಿಗೆ ಮೇಲಿನವರಿಗೆ. ಸನ್ಮಾರ್ಗ ಅವಲಂಬಿನ ಶ್ರುತಿಯನ್ನು ಅವಲಂಬಿಸುವಂತಹ ಇವರೇನಿದ್ದಾರೆ ಇವರು ಅಷ್ಟೊಂದು ದೋಷಗಳು ಅವರಿಗೆ ಅಂಟ್ಕೊಂಬುದಿಲ್ಲ. ಬಟ್ ದೋಷ ಇರ್ತದೆ, ದೋಷ ಇದೆ, ಆದರೆ ಅಷ್ಟೊಂದು ದೋಷ ಇರೋದಿಲ್ಲ. ಆದಷ್ಟು ಬೇಗ ಅವರು ವಿವೇಕವನ್ನು ಜಾಗೃತ ಮಾಡ್ಕೊಂಡ್ಬಿಡ್ತಾರೆ. ಹಾಂ, ದೋಷಗಳು ಅವರಿಗೆ ಹೊಂದು ಬರೋದಿಲ್ಲ. ಉಪಯಾಸ್ಯಂತಿ, ಯಾಕೆ ಅಂತಲೂ ಹೇಳ್ತಾರೋ ಅವರು ಎಲ್ಲ ಅಂಡರ್ಲೈನ್ ಮಾಡಿ ಅದನ್ನು. ವಿವೇಕ ಮಾರ್ಗ ಪ್ರವೃತ್ತತ್ವಾತ್, ವಿವೇಕ ಮಾರ್ಗ ಪ್ರವೃತ್ತತ್ವಾತ್ ಯದ್ಯಪಿ ಕಶ್ಚಿತ್ ದೋಷ ಸ್ಯಾತ್ ಸಹ ಅಪಿ ಅಲ್ಪ ಏವ ಭವಿಷ್ಯತಿ ಸಮ್ಯಕ್ ದರ್ಶನ ಅಪ್ರತಿಪತ್ತಿ ಹೇತುಕಃ ಇತ್ಯರ್ಥಃ. ಅವರು ವಿವೇಕ ಮಾರ್ಗದಲ್ಲಿ ಇದ್ದರಿಂದಾಗಿ, ಶ್ರುತಿಯ ವಿವೇಕ ಮಾರ್ಗದಲ್ಲಿ ಇದ್ದರಿಂದಾಗಿ, ಯಾಕೆಂದರೆ ಅವರು ಜೀವಬ್ರಹ್ಮ ಐಕ್ಯವನ್ನು ಒಪ್ಪಿಕೊಳ್ತಾರೆ. ತಾತ್ಪರ್ಯ ಹೇಳ್ತೇನೆ ನಿಮಗೆ, ಜೀವಬ್ರಹ್ಮ ಐಕ್ಯವನ್ನು ಒಪ್ಪಿಕೊಳ್ತಾರೆ, ಆದರೆ ಜಗತ್ ಸತ್ಯ ಅನ್ನೋದನ್ನು ಬಿಟ್ಕೊಂಡಿಕ್ಕೆ ಆಗ್ತಾ ಇಲ್ಲ. ಜೀವಬ್ರಹ್ಮ ಐಕ್ಯವನ್ನು ಒಪ್ಪಿಕೊಳ್ತಾರೆ, ಅದರಿಂದ ವಿವೇಕ ಮಾರ್ಗದಲ್ಲಿ ಇದ್ದಾರೆ ಅಂತ ಅರ್ಥ. ಈ ಜಗತ್ ಸತ್ಯನ ಬಿಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಹೆದರ್ತಾರೆ. ಹೆದರಿಕೆ ತ್ರಸತ ಅವರಿಗೆ ಹೆದರಿಕೆ. ಹೀಗಾಗಿ ದೋಷ ಕಶ್ಚಿತ್ ದೋಷ ಅಸ್ತಿ, ಸ್ವಲ್ಪ ದೋಷ ಅವರಿಗಿದೆ. ಸಹ ಅಪಿ ಅಲ್ಪ ಏವ ಭವಿಷ್ಯತಿ, ಸ್ವಲ್ಪ ಭವಿಷ್ಯತಿ. ಸಮ್ಯಕ್ ದರ್ಶನ ಅಪ್ರತಿಪತಿ ಹೇತುಕ ಇತ್ಯರ್ಥ. ಆತ್ಮಜ್ಞಾನದ ಸ್ಪಷ್ಟತೆಯು ಅವರಿಗೆ ಇಲ್ಲದೇ ಇಲ್ಲವಾಗಿದ್ದರಿಂದಾಗಿ, ಸರಿಯಾದ ಜ್ಞಾನವನ್ನು ಹೊಂದದೇ ಇದ್ದರಿಂದಾಗಿ, ಶಾಸ್ತ್ರದ ಸ್ಪಷ್ಟತೆಯು ಅವರಿಗೆ ಆಗದೇ ಇದ್ದರಿಂದಾಗಿ ದೋಷ ಇದೆ, ಆದರೆ ಸ್ವಲ್ಪ ದೋಷ ಇದೆ. ಮುಂದೆ ಏನು ವಿವೇಕ ಜಾಗೃತವಾಯಿತೋ ಅದನ್ನು ಮತ್ತೆ ಸರಿ ಹೋಗ್ತದೆ. ಇವನಂತಾನೆ ಅಲ್ಲ ಸರ್, ಕಣ್ಣಿಗೆ ಕಾಣಿಸ್ತದ, ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಅದು, ಊಟ ರುಚಿ ಹತ್ತದ, ನಿದ್ರೆ ಆನಂದವಾಗಿರ್ತದೆ. ಈ ಪ್ರಪಂಚ ಇದನ್ನು ಸುಳ್ಳು ಅಂತಿರಲ್ಲ. ಈ ಯಾವ ಬಾಯಿಂದ ಹೇಳ್ತೀರಿ ನೀವು ಇದನ್ನು? ಏನು ನಾನು ಉಪಲಂಬ ಸಮಾಚಾರ ಯೋಹೋ ಪ್ರಮಾಣತ್ವಾತ್ ಅಸ್ತಿ ಏವ ದ್ವೈತಂ ವಸ್ತು ಇತಿ. ದ್ವೈತ ವಸ್ತು ಇದೆ, ಯಾಕಿದೆಯಪ್ಪ ಅಂದರೆ ಪ್ರಮಾಣತ್ವಾತ್, ಈ ಇಂದ್ರಿಯಗಳು ಪ್ರಮಾಣ, ಈ ಇಂದ್ರಿಯಗಳು ಪ್ರಮಾಣವಾಗಿದ್ದ ಪ್ರತ್ಯಕ್ಷ ಪ್ರಮಾಣಗಳಿಂದಾಗಿ ನಾವು ಅನುಭವಿಸ್ತಾ ಇರೋದ್ರಿಂದ ಉಪಲಂಬ ಸಮಾಚಾರ ಯೋಹೋ, ನಮಗೆ ಲಭ್ಯ ಇದ್ದಂತಹ ಎಲ್ಲ ಈ ಚಟುವಟಿಕೆಗಳು ಇವು ದ್ವೈತಂ ವಸ್ತು ಅಸ್ತೇವ, ಎಲ್ಲ ಸತ್ಯವಾಗಿ ಇವೆ. ಹೆಂಗೆ ಹೇಳ್ತೀರಿ ನೀವು ಇದನ್ನು ಸುಳ್ಳು ಅಂತ? ಅಸ್ತೇವ ಹಾಗೆ ಹೇಳಿದಾಗ ಸಿದ್ಧಾಂತಿ ಅಂತಾನೆ, ನ ಉಪಲಂಬ ಸಮಾಚಾರ ಯೋಹೋ ವ್ಯಭಿಚಾರಾತ್ ಕಥಂ ವ್ಯಭಿಚಾರ ಇತಿ ಉಚ್ಯತೆ. ಹೇ ಹುಚ್ಚ, ಏಕೆಂದರೆ ಅದು ಕಾಣ್ತಾ ಇರ್ಬೋದು, ಅದು ಕೆಲಸಕ್ಕೂ ಬರ್ತಿರ್ಬೋದು, ಆದರೆ ಅದು ಇನ್ನೊಂದು ಕಡೆಗೆ ಕೆಲಸಕ್ಕೆ ಬರುವುದಿಲ್ಲ. ವ್ಯಭಿಚಾರ ಒಂದು ಕಡೆ ಕೆಲಸಕ್ಕೆ ಬಂದದ್ದು ಇನ್ನೊಂದು ಕಡೆ ಕೆಲಸಕ್ಕೆ ಬರುವುದಿಲ್ಲ ಪಟ್ ಅಂತ ಹೇಳಬೇಕು. ಹಾಂ, ಜಾಗೃತದಲ್ಲಿ ಉಪಯೋಗಕ್ಕೆ ಬಂದದ್ದು ಕನಸಿನಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಕನಸಿನಲ್ಲಿ ಉಪಯೋಗಕ್ಕೆ ಬಂದದ್ದು ಜಾಗೃತದಲ್ಲಿ ಉಪಯೋಗ ಬರುವುದಿಲ್ಲ. ಕನಸಿನಲ್ಲಿ ಬಂದದ್ದು ಸುಳ್ಳು ಅಂತ ಹೇಳಿದ್ದಾದರೆ ನೀ ಜಾಗೃತದಲ್ಲಿ ಇದ್ದದ್ದು ಕೂಡ ಏನಂತ ಹೇಳಬೇಕಾಗ್ತದೆ? ಸುಳ್ಳು ಅಂತ ಹೇಳಬೇಕಾಗ್ತದೆ. ಅದನ್ನು ಹೇಳಿದ್ದು ನಾವು ಮತ್ತಿಷ್ಟು ತನಕ ಏನು ಸುಳ್ಳು. ಈ ಸುಳ್ಳು ಹೆದರಬೇಕು ಯಾಕೆ? ಸತ್ಯಕ್ಕೆ ಹೆದರದೇ ಇದ್ದವನು ನೀನು ಸುಳ್ಳು ಯಾಕೆ ಹೆದರಬೇಕು? ನೀನು ಸ್ನೇಕ್ ಶಾಮ್ ಅಂತಿದ್ದಾನೆ ಮೈಸೂರಿನ ಸ್ನೇಕ್ ಶಾಮ್. ಒಂದು 10,000 ಹಾವುಗಳನ್ನಾದರೂ ಹಿಡಿದಿರ್ಬೋದು. ರಜ್ಜು ಸ್ವಲ್ಪ ಕೆದರಿದ್ರೆ ಹೆಂಗಿರ್ತದೆ? ರಜ್ಜು ಸ್ವಲ್ಪ ಕೆದರೋದು ಸ್ನೇಕ್ ಸ್ನೇಕ್ ಶಾಮೇನೋ ಹೌದು ಇದೆ. ಅಲ್ಲಿ ಮೈಸೂರು ಆಶ್ರಮದಲ್ಲಿ ಒಂದು ಸೆಪ್ರೇಟ್ ಟ್ಯಾಂಕ್, ಆ ಸೆಪ್ರೇಟ್ ಟ್ಯಾಂಕ್ನೊಳಗೆ ಒಂದು 2-3 ದಿವಸದಿಂದ ಒಂದು ಹಾವು ಅಡಿಕೊಂಡಿತ್ತಲ್ಲಿ. ಆಮೇಲೆ ಸ್ನೇಕ್ ಶಾಮನ್ ಕರೆಸಿದ್ವಿ. ಪಾಪ ಏನೂ ತಗೊಳ್ಳೋದು, ಬರಲಿಕ್ಕೆ ಹೋಗ್ಲಿಕ್ಕೆ ಪೆಟ್ರೋಲ್ ಖರ್ಚು ಎಷ್ಟು ಅದು ಕ್ಯಾಲ್ಕುಲೇಟ್ ಮಾಡ್ತಾನೆ, ಎಷ್ಟು ಕಿಲೋಮೀಟರ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಪೆಟ್ರೋಲ್ ಖರ್ಚು ತಗೋತಾನೆ, ಇನ್ನೇನೇನು ಚಾರ್ಜ್ ಮಾಡಿದ್ರು ಅವನು. ಅದಕ್ಕೆ ಮೇಯರ್ ಆಗಿ ಆರಿಸಿ ಬಂದ ಮೈಸೂರು, ಮೈಸೂರಿಗೆ ಕಾರ್ಪೊರೇಟರ್, ಕಾರ್ಪೊರೇಟರಾಗಿ ಆರಿಸಿ ಬಂದ. ನಾವೆಲ್ಲ ಸುತ್ತಲು ನಿಂತಿದ್ವಿ. ಭಾಳ ದೊಡ್ಡ ಹಾವದು ಸರ್, 4 ಗಂಟೆ ಬಂದು 8 ಅಡಿ ಇರ್ಬೋದು, 8 ಅಡಿ 8 ಅಡಿ ಹಾವು ಇರ್ಬೋದು. ನಾಗರಾಮ್ ನಾಗರಾಜ ಅದು ಹಿಂಗೆ ಕಾಣಿಸ್ತಿರ್ತದೆ ಪುಸಿಕ್ಕಂತ ಹೋಗ್ಬಿಡ್ತು, ಮತ್ತೆ ಹಿಂಗೆ ಕಾಣಿಸ್ತಿರ್ತದೆ ಒಳಗೆ ಹೋಗ್ಬಿಡ್ತು, ಮತ್ತೆ ಹಿಂಗೆ ಎಳಿತಾರೆ, ಮತ್ತೆ ಹಿಂಗೆ ಎಳಿತಾರೆ. ಕೊಂಕಿ ಅಂತ ಅದನ್ನು ಏನೋ ಹತ್ಯಾರ ಇತ್ತು ಅವನ ಹತ್ರ, ಹಿಂಗೆ ಹೇಳ್ಕೊಂಡು ಹಿಂಗೆ ಹಿಂಗೆ ಜಗ್ತ. ಆಮೇಲೆ ಕೊನೆಗೆ ಹಿಡಿದ ಬಾಲ ಹಿಡಿದ ಹಿಂಗೆ ಎತ್ತ, ಆದ್ರೆ ಅವನು 8-9 ಉದ್ದ ಹಿಂಗೆ ಎತ್ತದ. ಅವನಂತಲೇ ಬಂತು, ಇದು ರಜ್ಜು ಸರ್ಪ ಅಂತೂ ಅಲ್ಲ, ಇದು ನಿಜವಾದ ಸರ್ಪ. ಇವ ಶ್ಯಾಮ ಏನಿದೆ, ಶ್ಯಾಮ ಏನಿದ್ದಾನ ಸ್ನೇಕ್ ಶ್ಯಾಮ, ಇವನು ನಿಜವಾದ ಪುರುಷ. ಹೌದಾ? ಈಗ ಹೋಗುವಾಗ ಕತ್ತಲೆಯಲ್ಲಿ ಏನಾದ್ರೂ ಸಂಜೆ 6 ಕಾಲಾಗಿತ್ತು ಅವಾಗ ಅವ ಹಿಡಿದಾಗ, ಇನ್ನು ಹೋಗುವಾಗ 15 ಕತ್ತಲೊಳಗೆ ಅಕಸ್ಮಾತ್ ರಜ್ಜು ಸರ್ಪ ಕಣ್ತು ಅಂದ್ರೆ ಇವನ ಗತಿ ಏನು? ಹೆದರ್ತಾನೋ ಅಥವಾ ಮತ್ತೊಂದು ಹಿಡಿದಕ್ಕೆ ಹೋಗ್ತಾನೋ? ಹಿಡಿದಕ್ಕೆ ಹೋಗ್ಬೋದು, ಆದರೆ ಹೆದರಿಕೆ ಅವನಿಗಿರೋದು. ಈಗ ಜೀವಂತ ಹಾವುಗಳಿಗೆ ಹೆದರದೆ ಇದ್ದವನು ರಜ್ಜು ಸರ್ಪಕ್ಕೆ ಹೆದರ್ತಾನೆ. ಹಾಗೆ ಇವರೆಲ್ಲ ದೈತಿಗಳು, ಇಷ್ಟೊಂದು ಸಮಾಚಾರ, ಇಷ್ಟೊಂದು ವ್ಯವಹಾರ ಎಲ್ಲವನ್ನೂ ನಡೆಸ್ಕೊಂಡು ಹೋಗ್ತಾರೆ, ಆದರೆ ಇವರಿಗೆ ಅವುಗಳ ಬಗ್ಗೆ ಯಾವ ಭಯವೂ ಇಲ್ಲ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಆದರೂ ಭಯ ಬೀಳುತ್ತಾರೆ, ಈಗ ಆತ್ಮನನ್ನು ದೂರ ಮಾಡಿರ್ತಾರೆ, ಆತ್ಮನನ್ನು ಜಾತಿ ಅಂತ ನೋಡ್ತಾರೆ, ಹೀಗಾಗಿ ದೂರ ಮಾಡಿದ್ರಿಂದಾಗಿ ಭಯ. ಅದೇ ಸೇಮ್ ತೈತ್ರಿಯ, ತೈತ್ರಿಯ ಅಥ ತಸ್ಯ ಭಯಂ ಭವತಿ ಉದರಂ ಅಂತರಂ ಕುರುತಿ. ಅದು ತೈತ್ರಿಯ ಪಾಠ ಮಾಡೋದು ಬಿಟ್ಬಿಟ್ರಿ. ಹಾಂ, ನಾ ತೈತ್ರಿಯ ಪಾಠ ನಿಮ್ಗೆ ಆಗಲಿ ಅಂತ ನಾನು ಈ ಚಾಂಟಿಂಗನ್ನು ರೂಢಿ ಹಾಕಿದ್ದು. ಒಂದು ದಿವಸ ಒಂದು ವಲ್ಲಿ, ಮರು ದಿವಸ ಮತ್ತೊಂದು ವಲ್ಲಿ, ಅದರ ಮರು ದಿವಸ ಮತ್ತೊಂದು ವಲ್ಲಿ, ಮತ್ತು ಪುನಃ ತೈತ್ರಿ ಪಾಠ ಭಾರಿ ಇಂಪಾರ್ಟೆಂಟ್. ನಾಳೆ ನೀವು ಹೊರಗೆ ಹೋದ್ಮೇಲೆ ನೀವು ತೈತ್ರಿ ಬರಬೇಕು ನಿಮಗೆಲ್ಲರಿಗೂ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಆಲ್ಸೋ ಟು ಲಿಸನ್ ಟು. ಹೇಳಲಿಕ್ಕೆ ಭಾಳ ಚಂದದ, ಅದು ಭಾರಿ ಸುಂದರವಾದದ್ದು. ನಾ ಕೇಳ್ತಾನೆ ಇಲ್ಲ, ಎಲ್ಲ ಕೇಳ್ತಾರೆ, ವಿಷ್ಣು ಸಹಸ್ರನಾಮ ಕೇಳಿಸ್ತದೆ, ಎಲ್ಲ ಕೇಳಿಸ್ತದೆ. ಆದರೆ ತೈತ್ರಿಯ ಬಿಗ್ ಝೀರೋ. ಯಾಕೆ ಹೇಳಿದಿಲ್ಲ? ನಾ ಅದು ಲೇಟ್ ಅರ್ಲಿ ನಾ ಮಾತಾಡ್ತಾ ಇಲ್ಲ, ನಿಮ್ಮ ಶೆಡ್ಯೂಲ್ನಾಗ ಅದು ಇಲ್ಲೇ ಇಲ್ಲ. ಇಲ್ಲಪ್ಪ, ಲಾಸ್ಟ್ ಟೈಮ್ ಮಾಡಿ. ಒಂದೊಂದು ದಿವಸ ಒಂದೊಂದು ಒಲ್ಲಿ ಕಂಟಿನ್ಯೂಸ್ ಒಂದೇ ಪಾಠ ಮಾಡ್ತೀವಿ. ಬ್ರಹ್ಮಾನಂದ ವ್ಯಾಲಿ ಇಟ್ಕೊಂಡ್ರೆ ಬ್ರಹ್ಮಾನಂದ ವ್ಯಾಲಿ ಮಾತ್ರ ಮಾಡ್ತೀವಿ. ಮೊದಲು ಅದು ಹಂಗೆ ಬೇಕಾಗಿತ್ತು, ಯಾಕಂದ್ರೆ ನಿಮಗೆ ರೂಢಿ ಆಗಬೇಕಾಗಿತ್ತು. ಅದು ರೂಢಿ ಆದಮೇಲೆ ಒಂದೊಂದು ದಿವಸ ಒಂದೊಂದು ಒಲ್ಲಿ ಹೇಳ್ಬಿಟ್ಟು ಸಾಕು. ಈಗ ಶಿಕ್ಷಾವಲ್ಲಿ 15 ದಿವಸನ ಶಿಕ್ಷಾವಲ್ಲಿ ಮಾಡುವಂತ ಯಾಕೆ ಹೇಳಿದೆ ಅಂದರೆ ನಿಮಗೆ ಶಿಕ್ಷಾವಲ್ಲಿ ರೂಢಿ ಆಗಬೇಕಾಗಿತ್ತು ಅಂತಲ್ಲ. ಈಗ ರೂಢಿ ಆದಮೇಲೆ ಮತ್ತೆ ಹಾಗೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ದಿವಸ ಶಿಕ್ಷಾವಲ್ಲಿ, ಒಂದು ದಿವಸ ಬ್ರಹ್ಮಾನಂದವಲ್ಲಿ, ಒಂದು ಹಿಂಗೆ. ತೈತ್ರಿಯ ಉದರಂ ಅಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಅಂತರಂ ಕುರುತೆ. ಈಗ ನೀವು ಈ ಶಾಸ್ತ್ರಗಳನ್ನು ಪಾಠ ಮಾಡದೆ ಹೋದರೆ ನಿಮಗೆ ಕೋಟ್ ಸಿಗೋದಿಲ್ಲ. ನೆನಪಾತಂದರೆ ಕೋಟ್ ಸಿಗೋದಿಲ್ಲ. ಕೋಟ್ ಅಂದರೆ ಗೊತ್ತಾದ್ರೆ ಕೊಟೇಶನ್. ಈ ಉಪನಿಷತ್ತು ಹೀಗೆ ಹೇಳ್ತದೆ, ಇಂಥ ವಚನ ಇದು ಹೀಗೆ ಹೇಳ್ತದೆ, ಇಂಥ ಸಾಹಿತ್ಯ ಹಿಂಗೆ ಹೇಳ್ತದೆ. ಅವುಗಳನ್ನ ಪಾಠ ಮಾಡ್ತಾ ಇದ್ರೆ ನಿಮಗೆ ಅವು ನೆನಪಿ ಬರ್ತವೆ. ಪಾಠನೇ ಮಾಡದೆ ಹೋದರೆ ಅಲ್ಪ ಸ್ವಲ್ಪನೇ ಮಾಡಿಕೊಡ್ರಿ. ವಿಷ್ಣು ಸಹಸ್ರನಾಮ ಮಾಡ್ತೀರಿ, ಯಾರ ಮನೆಗೆ ಹೋಗಿ ಕೇಳ್ತೀರಿ ಹೆಸರು? ಏನಪ್ಪ ನಿನ್ನ ಹೆಸರು? ಹೆಸರು ಹೇಳ್ತಾ, ಓ ಹೌದು ವಿಷ್ಣು ಸಹಸ್ರನಾಮದಲ್ಲಿದೆ ಅಂತ ನೀವು ಎಷ್ಟೋ ಜನ ನೋಡಿದ್ದೇನೆ ಒಪ್ಪಿಗೆ ಕೊಡ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಈ ಇದು ಇದೆ ಅನ್ನೋದು ಆ ಹುಡುಗ ಹೆಸರು ಹೇಳಿದಾಗ ಮಾತ್ರ ನೀವು ವಿಷ್ಣು ಸಹಸ್ರನಾಮ ನೆನಪಿಸ್ಕೋತೀರಿ. ಅದನ್ನು ನಿಮ್ಮ ಜೀವನ ಅಲ್ಲಲ್ಲ. ಯಾರ್ಯಾರ ಹೆಸರು? ಹಾಂ, ಗುರುನಾಥನಪ್ಪ ನಿನ್ನ ಹೆಸರಪ್ಪ ಬಂದು ಅಲ್ಲಿ ಬಂದಲ್ಲ, ಹಾಂ ಅಲ್ಲಿ ಬಂದಲ್ಲ. ಎಲ್ಲರಿಗೆಲ್ಲಿಗೆ ಹೋಗೋದು ಕೇಳ್ಕೋದು ಕೊಡ್ತೀರಿ ನೀವು. ಆವಾಗ ವಿಷ್ಣು ಸಹಸ್ರನಾಮ ಕೊಟೇಶನ್ನು ನೀವು ಮತ್ತೆ ಹಗಲೆಲ್ಲ ಕೊಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಇದು ಹಾಗಲ್ಲ, ದಿಸ್ ಇಸ್ ಯುವರ್ ಲೈಫ್, ಇದು ನಿಮ್ಮ ಜೀವನ, ಇದು ನಿಮ್ಮ ಪ್ರಾಣ, ಇದು ನಿಮ್ಮ ಅಸ್ತಿತ್ವ. ಸೊ ಇಲ್ಲಿ ಕೋಟ್ ಕೊಡಬೇಕಾಗ್ತದೆ. ಕೋಟ್ ಕೊಡಬೇಕು ಅಂತಂದ್ರೆ ಪಾಠ ಮಾಡಬೇಕಾಗ್ತದೆ. ಪಾಠ ಮಾಡಬೇಕು ಅಂದ್ರೆ ರೂಢಿಸ್ಕೋಬೇಕಾಗ್ತದೆ. ಯಾವ ಆದಿತ್ಯ ಹೃದಯ ಆಗಲಿ ಅಥವಾ ವಿಷ್ಣು ಸಹಸ್ರನಾಮವಾಗಲಿ ನೀವೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂದರೆ ಸ್ವಾಮೀಜಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀರಿ. ಅದೇನು ನೀವು ಪಾಠ ಮಾಡಬೇಕು, ಕಂಠಪಾಠ ಮಾಡಬೇಕು ಅಂತ ನೀವು ಮಾಡ್ತಾ ಇಲ್ಲ. ಸ್ವಾಮೀಜಿಗೆ ಒಳ್ಳೇದಾಗಬೇಕು. ಸ್ವಾಮೀಜಿಗೆ ಒಳ್ಳೇದಾದರೆ ಆಶ್ರಮಕ್ಕೆ ಒಳ್ಳೇದಾಗ್ತದೆ, ಸಂಸ್ಥೆಗೆ ಒಳ್ಳೇದಾಗ್ತದೆ, ಎಲ್ಲ ಸಮಾಜಕ್ಕೂ ಒಳ್ಳೇದಾಗ್ತದೆ, ನಮ್ಮ ಸ್ವಾಮೀಜಿ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ಕೊಂಡು. ಹೌದಲ್ಲ, ಸಂಕಲ್ಪ ಅಷ್ಟೇ ತಾನೇ ಮಾಡ್ತಾರೆ. ಸೊ ದಟ್ ಈಸ್ ನಾಟ್ ಎನಿ ವೇ ಗೋಯಿಂಗ್ ಟು ಹೆಲ್ಪ್ ಯು. ಸ್ವಾಮೀಜಿ ಸೇವಾ ಅಂತ ನೀವು ಅದು ಮಾಡ್ತೀರಷ್ಟೆ. ಬಟ್ ಇದು ಮಾಡಿದರೆ ತೈತ್ರಿಯ ಮಾಡಿದರೆ ಯಾರು ನಿಮಗೆ ಕೇಳಿಸ್ತಾ ಇಲ್ಲ? ಅಲ್ಲ ಸ್ವಾಮೀಜಿ, ವಿಷ್ಣು ಸಹಸ್ರನಾಮ ಅದು ಎಲ್ಲರೂ ಈಗ ಹೇಳ್ತಾ ಇಲ್ಲ, ಯಾರ್ದವ್ರು ಹೇಳ್ಕೊಂತ ಇದ್ದೀವಿ ಸ್ವಾಮೀಜಿ ಅಷ್ಟೇ. ಹನ್ನೊಂದನೇ ಅಧ್ಯಾಯ ಮಾತ್ರ ಹೇಳ್ತಾ ಇದ್ದೀವಿ. ಇನ್ನೊಂದು ಅಧ್ಯಾಯ ಕೇಳಿಸ್ಕೊಂಡಿದ್ದೀನಿ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಏನಿವೆ ಲವ್ ಟು ಯು, ತೈತ್ರಿ ಮಾಡಿರಿ, ಒಳ್ಳೇದು ನೀವು, ಒಳ್ಳೇದಾಗ್ತದೆ. ಕೊಯಮತ್ತಲು ಗೊತ್ತದ, ಮೊದಲು ಯಾವಾಗಲೂ ಮಾಡ್ತಾ ಇರ್ತಾರೆ. ದಕ್ಷಿಣಾಮೂರ್ತಿ ತಪ್ಪಿರ್ತ ತೈತ್ರಿಯ ಸ್ವಾಮಿ ಬರೋದು ಲೇಟ್ ಆಗಿದ್ರು ತೈತ್ರಿ. ಹಾಂ, ಏ ತೈತ್ರಿ ಮಾಡ್ತಾರೆ, ಆಡ್ತಾರೆ. ನಾನು ಕೇಳಿದ್ವಿ ಈಗ ಸರ್, ಓಕೆ, ಸೊ ದೇರ್ ವಿ ಆರ್. ಪ್ರಶ್ನೆ ಕಥಂ ವ್ಯಭಿಚಾರ ಇತಿ, ಹೇಗೆ ಉಪಲಂಬ ಸಮಾಚಾರ ಯೋಹೋ ವ್ಯಭಿಚಾರಾತ್. ಏನೇನು ಸಮಾಚಾರ ಆಚರಣೆಗಳು ಲಭ್ಯವೆಯೋ ಆ ಆಚರಣೆಗಳು ಲಭ್ಯ ಇದ್ದಲ್ಲಿ ಅದು ಯಾಕೆ ಭಯಕ್ಕೆ ಕಾರಣ ಅಂತಂದರೆ ವ್ಯಭಿಚಾರಾತ್. ಅದು ಕಾರಣ ಕೊಡ್ತಾರೆ, ಯಾಕೆ ಭಯಕ್ಕೆ ಕಾರಣ ವ್ಯಭಿಚಾರಾತ್. ಅವು ತಮ್ಮ ಬಣ್ಣವನ್ನು ಬದಲಿಸ್ಕೋತ ಹೋಗ್ತವೆ, ಒಂದು ಕಡೆ ಇದ್ದಂತೆ ಒಂದು ಕಡೆ ಇರೋದಿಲ್ಲ. ಕಥಂ ವ್ಯಭಿಚಾರ ಮತ್ತು ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ನೀವು ವ್ಯಭಿಚಾರ ಅಂತ ಯಾಕೆ ಕರೀತೀರಾ, ಏನು ಏನು ನಿಮಗೆ ವ್ಯಭಿಚಾರ ಅಂತ ಕರೀಲಿಕ್ಕೆ ಆಧಾರ? ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಉಪಲಂಬ ಸಮಾಚಾರ ಮಾಯಾ ಹಸ್ತಿ ಯಥೋಚ್ಯತೆ, ಉಪಲಂಬ ಸಮಾಚಾರ ಅಸ್ತಿ ವಸ್ತು ತಥೋಚ್ಯತೆ. ಮಾಯಾ ಹಸ್ತಿ ಉಪಲಂಬಾತ್ ಉಚ್ಯತೆ, ಯಥಾ ಮಾಯಾ ಹಸ್ತಿ ಉಪಲಂಬಾತ್ ಉಚ್ಯತೆ ಸಮಾಚಾರಾತ್ ಉಚ್ಯತೆ. ಮಾಯಾ ಹಸ್ತಿಯನ್ನು ಇದೆ ಅಂತಲೂ ವ್ಯವಹರಿಸ್ತಾರೆ, ಕೇಳ್ಕೊಳ್ಳಿ. ಮಾಯಾ ಹಸ್ತಿ ಅಂದರೆ ಮಾಯಾ ಆನೆ, ಮಾಯಾ ಆನೆ ಅವ ಐಂದ್ರಜಾಲಿಕ ಆನೆಯನ್ನು ತೋರಿಸ್ತಾನೆ. ಏ ಆನೆ ಇದೆ, ಆನೆ ಇದೆ, ಇದೆ ಇದೆ ನೋಡು, ಇದೆ ನೋಡು. ಉಪಲಂಬ ಆಮೇಲೆ ಸಮಾಚಾರ, ಸಮಾಚಾರ ಹೇಗಿರ್ತದೆ, ಏ ಆನೆ ಮೇಲೆ ಹತ್ತಿದನು ನೋಡು, ಆನೆ ನೋಡು ಸಂಡಿಲು ಹೆಂಗೆ ಮಾಡ್ತಾ ಇದೆ, ಏನು ಹತ್ತಿದ್ದು ಸಮಾಚಾರ. ಈಗ ಗೊತ್ತಾಯ್ತಾ, ಉಪಲಂಬ ಸಮಾಚಾರ ಇವುಗಳ ವ್ಯತ್ಯಾಸ. ವ್ಯವಹಾರಕ್ಕೆ ಲಭ್ಯ ಇರುವಂಥದ್ದು ಸಮಾಚಾರ, ಲಭ್ಯ ಇದ್ದಂಥದ್ದು ಇದು ಉಪಲಂಬ. ಎರಡೂ ನಡೀತಾವೋ ಇಲ್ಲೋ, ಓಕೆ ಇಲ್ಲಿ ಬನ್ನಿ. ರಜ್ಜು ಸರ್ಪ ಉಪಲಂಬ, ಉಪಲಂಬ ಲಭ್ಯ ಇದೆ. ಸಮಾಚಾರ ಅವ ಹೇಳ್ತಾನೆ ಖಚಿತ ವಿಷಯ ಇರ್ತಾ ಇದೆ, ಮೈ ಬೆವರ್ತಾ ಇದೆ ನೋಡಿ, ಮೈ ಬೆವರ್ತಾ ಇದೆ, ಇದು ಸಮಾಚಾರ. ಸೊ ಉಪಲಂಬಾತ ಸಮಾಚಾರಾತ ಮಾಯಾ ಹಸ್ತಿ ಯಥಾ ಉಚ್ಯತೆ, ಮಾಯೆಯ ಆನೆಯ ವಿಚಾರದಲ್ಲಿ ಹೇಗೆ ಇರುವಿಕೆ ಮತ್ತು ಸಮಾಚಾರವನ್ನು ಹೇಳಲಾಗುತ್ತದೆಯೋ ಅದೇ ಪ್ರಕಾರ ಉಪಲಂಬಾತ್ ಸಮಾಚಾರಾತ್ ಅಸ್ತಿ ವಸ್ತು ತಥಾ ಉಚ್ಯತೆ, ಅದೇ ಪ್ರಕಾರವಾಗಿ ವಸ್ತು ಅಸ್ತಿ ಇತಿ ಉಚ್ಯತೆ. ಯಾರಿವರು ವಸ್ತು ಅಸ್ತಿ? ಜಾತಿವಾದಿಗಳು, ಅಜಾತಿವಾದಿಗಳು? ಜಾತಿವಾದಿಗಳು. ಏನು ವಸ್ತು? ವಸ್ತು ಅಸ್ತಿ ಅಂದರೆ ಏನು? ಜಗತ್ ಅಸ್ತಿ ಗೊತ್ತಲ್ಲ ಇಲ್ಲ. ಏ ಉಪನಿಷತ್ತು ಏನು ಹೇಳ್ತದೆ, ಆತ್ಮನ ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಇವರು ಇದೆ ಅಂತ ಹೇಳೋರು ಏನಂತ ಹೇಳ್ತಾ ಇದ್ದಾರೆ, ಇದೆ ಆತ್ಮ ಪರೋಕ್ಷ ಜಗದಸ್ತಿ. ಎಲ್ಲ ತೈತ್ರಿಗಳಿಗೆ ನೋಡ್ರಿ, ಆತ್ಮ ಪರೋಕ್ಷ ಆತ್ಮ ಸಾಕ್ಷಾತ್ ಲಭ್ಯ ಆಗ್ಬಿಟ್ಟ ಅಂತಂದ್ರೆ ಭಾಳ ಪ್ರಾಬ್ಲಮ್ ಅದ ದ್ವೈತಿಗಳು. ಆತ್ಮ ಸಾಕ್ಷಾತ್ ಲಭ್ಯ ಆಗ್ಬಿಟ್ಟ ಅಂದರೆ ಭಾಳ ಪ್ರಾಬ್ಲಮ್. ಯಾಕೆ ಅಂತಂದರೆ ಎಲ್ಲನೂ ಕಳ್ಕೋಬೇಕು, ಭಯ ಎಲ್ಲವನ್ನೂ ಕಳ್ಕೋಬೇಕು. ಎಲ್ಲ ಇಟ್ಕೊಂಡು ಆತ್ಮನ ಕಳ್ಕೊಂಬುದು ಒಳ್ಳೆಯದ, ಆತ್ಮ ಇಟ್ಕೊಂಡು ಎಲ್ಲ ಕಳ್ಕೊಂಬುದು ಒಳ್ಳೆಯದ ಅವ ಅಂತಾನ? ಎಲ್ಲ ಇಟ್ಕೊಂಡು ಬೇಕಾದ್ರೆ ಆತ್ಮನ ದೂರ ಇರುತ್ತೆ, ನಾವೇನು ಕಳ್ಕೊಂಡಿಲ್ಲ ದೂರ ಇರುತ್ತೆ. ಹೇಗದ ನೋಡ್ರಿ, ಉಪಲಭ್ಯತೆ ಮಾಯಾಹಸ್ತಿ ಹಸ್ತಿ ಇವ ಹಸ್ತಿನಮಿವ ಅತ್ರ ಸಮಾಚರಂತಿ ಬಂಧನ ಆರೋಹಣಾದಿ ಹಸ್ತಿ ಸಂಬಂಧಿಭಿಃ ಧರ್ಮೈಃ. ಮಾಯಾಹಸ್ತಿ ಹಸ್ತೀವ ಪಶ್ಯತಿ, ಮಾಯಾಹಸ್ತಿ ಮಾಯಾ ಆನೆಯನ್ನ ಮಾಯಾ ಆನೆ ಅಂತ ನೋಡ್ತಾನೋ ಆನೇನೇ ಅಂತ ನೋಡ್ತಾನ, ಆನೇನೇ ಅಂತ ನೋಡ್ತಾನ. ಉಪಲಭ್ಯತೆ ಈ ಮಾಯಾ ಹಸ್ತಿ ಹಸ್ತೀವ ಹಸ್ತೀವ ಅದು ಆನೆ ಅಂತಲೇ ನೋಡ್ತಾನೆ. ಹಸ್ತಿನಮಿವ ಅತ್ರ ಸಮಾಚರಂತಿ ಬಂಧನ ಆರೋಹಣಾದಿ ಹಸ್ತಿ ಸಂಬಂಧಿಭಿಃ ಧರ್ಮೈಃ. ಅದು ಆನೆ ಅಂತಲೇ ನೋಡಿದ್ದರಿಂದಾಗಿ ಅದ್ರ ಜೊತೆ ಇವನು ಸಮಾಚರಂತಿ ವ್ಯವಹಾರ ಕೂಡ ಮಾಡ್ತಾನೆ. ಏನು, ಏ ಆನೆ ಕಟ್ಟಿ ಹಾಕೋ, ಹೋಗಿ ಗುಟ್ಟಿಗೆ ಕಟ್ಟಿ ಹಾಕ್ತಾನೆ ಆನೆ. ಆರೋಹಣ ಹತ್ಕೋ, ಆನೆ ಅನ್ನ ಹತ್ಕೊಂಡು ಬಾರೋ, ಆನೆ ಮೇಲೆ ಹತ್ತು ಕೊಡ್ತಾನೆ. ಕಟ್ಟೋದು ಹತ್ತು ಕೊಡೋದು ಇವು ಸಮಾಚಾರ ಹೌದಲ್ಲ. ಧರ್ಮೈಹಿ ಹಸ್ತಿ ಇತಿ ಚ ಉಚ್ಯತೆ ಅಸನ್ನಪಿ ಯಥಾ ತಥೈವ ಉಪಲಂಭಾತ್ ಸಮಾಚಾರಾತ್ ದ್ವೈತಂ ಭೇದರೂಪಂ ಅಸ್ತಿ ವಸ್ತು ಇತಿ ಉಚ್ಯತೆ. ಅಸ್ತಿ ವಸ್ತು ಇತಿ ಉಚ್ಯತೆ ದ್ವೈತದಲ್ಲಿ ಕೂಡ ಹಾಗೆ, ಅಲ್ಲಿ ಹೇಗೋ ಹಾಗೆ ದ್ವೈತದಲ್ಲಿ ಕೂಡ. ಏನು ನೋಡಪ್ಪ, ಅದು ಇದೆ ನೋಡು, ಅಸ್ತಿ ವಸ್ತು ಇತಿ ಉಚ್ಯತೆ ಯಥಾ ತತ್ರ ತಥಾ ಅತ್ರಾಪಿ ಉಚ್ಯತೆ ಅಸನ್ನಪಿ. ಅದು ಇಲ್ಲವೇ ಇಲ್ಲವಾಗಿದ್ದರೂ ಕೂಡ ಅದು ಇದೆ ಅಂತಲೇ ವ್ಯವಹಾರ ಮಾಡ್ತಾರೆ. ಉಪಲಂಬ ಸಮಾಚಾರ ದ್ವೈತಂ ಭೇದರೂಪಂ ಅಸ್ತಿ ವಸ್ತು ಇತಿ ಉಚ್ಯತೆ ಇದ್ದೇ ಇದೆ ಅಂತಲೇ ಹೇಳ್ತಾರೆ. ತಸ್ಮಾತ್ ನ ಉಪಲಂಬ ಸಮಾಚಾರವು ದ್ವೈತ ವಸ್ತು ಸದ್ಭಾವೇ ಹೇತು ಭವತಃ ಇತಿ ಅಭಿಪ್ರಾಯಃ. ಉಪಲಂಬಗಳು ಸಮಾಚಾರಗಳು ವ್ಯವಹರಿಸಿದಷ್ಟಕ್ಕೇ ವಸ್ತು ಇದೆ ಅಂತ ಸಿದ್ಧ ಆಗೋದಿಲ್ಲ. ನೀನು ಸರಿಯಾಗಿ ವಿಚಾರ ಮಾಡಿಲ್ಲ. ರಜ್ಜು ಸರ್ಪ ಇದೆ ಅನ್ನೋದೇ ಆಗಲಿ ಉಪಲಂಬ, ರಜ್ಜು ಸರ್ಪದ ವ್ಯವಹಾರಗಳೇ ಆಗಲಿ, ಕಚ್ಚುವಿಕೆ ವಿಷ ಇರುವಿಕೆ ಇತ್ಯಾದಿಗಳು, ಈ ಉಪಲಂಬ ಸಮಾಚಾರಗಳು ಇದ್ದಷ್ಟಕ್ಕೇ ವಸ್ತು ಇದೆ ಅಂತ ಸಿದ್ಧ ಆಗೋದಿಲ್ಲ. ಇಷ್ಟೇ ಯಾಕೆ ಒಂದು ತೂಕ ಮುಂದೆ ಹೋಗುತ್ತೆ ನಾನು, ಬೆವರು ಬಂದಷ್ಟಕ್ಕೇ ವಸ್ತು ಹಾ ಅನ್ನೋ ವಸ್ತು ಇದೆ ಅಂತ ಸಿದ್ಧ ಆಗೋದಿಲ್ಲ. ಬೆವರು ಬರ್ತದೆ. ಸೊ ಆದ್ದರಿಂದ ಒಂದು ರೂಲ್ ಪಾಸ್ ಮಾಡೋರು, ಯಾರ್ಯಾರಿಗೆ ಯಾವಾಗ ಯಾವಾಗ ಬೆವರು ಬರ್ತದೋ ಆವಾಗೆಲ್ಲ ಹಾವು ಕಚ್ಚಿಸ್ಕೊಂಡಿರ್ತಾರೆ. ಹಾಗೆ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಉಪಲಂಬ ಇದೆ, ಹೌದೋ? ಹಾ, ಉಪಲಂಬ ಸಮಾಚಾರವು ದ್ವೈತ ವಸ್ತು ಸದ್ಭಾವೇ ಹೇತು ಭವತಃ ನ ಇತಿ ಅಭಿಪ್ರಾಯ. ನ ದ್ವೈತ ವಸ್ತು ಸದ್ಭಾವೇ. ಸದ್ಭಾವೆ ಅಂದರೆ ಇರುವಿಕೆ, ದ್ವೈತ ವಸ್ತುವಿನ ಸದ್ಭಾವ, ದ್ವೈತ ವಸ್ತುವಿನ ಇರುವಿಕೆ. ಹೇತು ಭವತಃ, ಅದು ಕಾರಣ ಆಗಲಿಕ್ಕೆ ಸಾಧ್ಯವಿಲ್ಲ. ನೀನು ವಿಚಾರ ಮಾಡಿಲ್ಲ ಸರಿಯಾಗಿ, ವಿಚಾರ ಮಾಡು ಸ್ವಲ್ಪ. ಉಪಲಂಬ ಸಮಾಚಾರಾತ್ ದ್ವೈತಂ ಭೇದ ರೂಪಂ ಅಸ್ತಿ ವಸ್ತು ಇತಿ ಉಚ್ಯತೆ. ಅವರು ಈ ಉಪಲಂಬ ಸಮಾಚಾರವನ್ನು ಇಟ್ಕೊಂಡು ದ್ವೈತ ವಸ್ತು ಇದೆ ಅನ್ನೋ ಒಂದು ಭಾವದಲ್ಲಿ ಇರುತ್ತಾರೆ. ತಸ್ಮಾತ್ ಅದಕ್ಕೆ ನಾವು ಸಿದ್ಧಾಂತಗಳು ಹೇಳ್ತಾ ಇದ್ದೀವಿ, ಉಪಲಂಬ ಸಮಾಚಾರವು ದ್ವೈತ ವಸ್ತು ಸದ್ಭಾವೇ ಹೇತು ಭವತಃ ನ ಭವತಃ ಇತಿ ಅಭಿಪ್ರಾಯ. ಅದು ಅದು ಅಷ್ಟಕ್ಕೆ ಮಾತ್ರ ದ್ವೈತ ವಸ್ತು ಸದ್ಭಾವೇ ನ ಹೇತು, ಅಷ್ಟಕ್ಕೆ ಮಾತ್ರ ಅದು ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಬೇರೆ ಕಾರಣ ಇರಬಹುದು, ಅದನ್ನು ನೋಡೋಣಂತೆ. ಕಿಂ ಪುನಃ ಪರಮಾರ್ಥ ಸತ ವಸ್ತು ಯತ್ ಅಸದ್ ಆಸ್ಪದ ಜಾತಿಯಾದಿ ಅಸದ್ಬುದ್ಧಯ ಇತಿ ಆಹ. ಪರಮಾರ್ಥ ಸತ್ ವಸ್ತು ಯತ್ ಆಸ್ಪದ, ಪಾರಮಾರ್ಥಿಕವಾದ ವಸ್ತು ಯಾವುದದು? ಕಿಂ ಪುನಃ ಪರಮಾರ್ಥ ಸತ್ ವಸ್ತು, ಅದು ಪಾರಮಾರ್ಥಿಕ ವಸ್ತು ಯಾವುದದು? ಯದ ಆಸ್ಪದ, ಯಾವುದನ್ನು ಆಶ್ರಯದಲ್ಲಿ ಇಟ್ಕೊಂಡು? ಜಾತಿ ಆದಿ ಅಸದ್ಬುದ್ಧಯ ಇತಿ ಆಹ. ಜಾತಿ ಇತ್ಯಾದಿಗಳು ಅಸದ್ಬುದ್ಧಿಗಳು ಹುಟ್ಟುಕೊಂಡಾವೆ ಅಲ್ವಾ, ಎಲ್ಲ ಏನು ಹುಟ್ಟುಕೊಂಡಾವೆ, ಇದಕ್ಕೆ ಯಾರೋ ಒಂದು ಕಾರಣ ಇರಬೇಕು ಅಂತಾಯಿತು. ಆ ಅಧಿಷ್ಠಾನ ಕಾರಣ ಪಾರಮಾರ್ಥಿಕ ವಸ್ತು ಅಂತಾಗಿದ್ದಾದರೆ ಆ ಪಾರಮಾರ್ಥಿಕ ವಸ್ತು ಯಾವುದು? ಯಾವ ಪಾರಮಾರ್ಥಿಕ ವಸ್ತುವಿನ ಆಶ್ರಯದಲ್ಲಿ ಈ ಪ್ರಕಾರವಾದ ಜಾತಿ ಇತ್ಯಾದಿ ಹುಟ್ಕೊಂಡಿವೆ? ಇವೆಲ್ಲವೂ ಹುಟ್ಟುಕೊಳ್ಳಿಕ್ಕೆ ಕಾರಣವಾದಂತಹ ಆ ಪಾರಮಾರ್ಥಿಕ ವಸ್ತು ಯಾವುದದು? ಅದನ್ನು ಇಲ್ಲಿ ವರ್ಸ್ತಾರೆ. ಜಾತ್ಯಾಭಾಸಂ ಚ ಲಾಭಾಸಂ ವಸ್ತ್ವಾಭಾಸಂ ತಥೈವ ಚ ಅಜಾಚಲಮವಸ್ತುತ್ವಂ ವಿಜ್ಞಾನಂ ಶಾಂತಮದ್ವಯಂ. ಜಾತ್ಯಾಭಾಸಂ ಚ ಲಾಭಾಸಂ ವಸ್ತ್ವಾಭಾಸಂ ತಥೈವ ಚ ಅಜಾಚಲಮವಸ್ತುತ್ವಂ ವಿಜ್ಞಾನಂ ಶಾಂತಮದ್ವಯಂ. ಈ ಮೂರು ಸಂಗತಿಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಜಾತಿ ಆಭಾಸಂ ನಂಬರ್ ಒನ್, ಚಲ ಆಭಾಸಂ ನಂಬರ್ ಟು, ನಂಬರ್ ತ್ರೀ ವಸ್ತು ಆಭಾಸಂ. ಇಷ್ಟು ಆಭಾಸಗಳಾಗಿದ್ದರೂ, ಇಷ್ಟೂ ಆಭಾಸಗಳಾಗಿದ್ದರೂ ವಸ್ತು ಮಾತ್ರ, ಬ್ರಾಕೆಟ್ ಮಾಡಿ ಆತ್ಮ, ವಸ್ತು ಮಾತ್ರ ಅಜ ಅಚಲ ಅವಸ್ತು ಶಾಂತಂ ಅದ್ವಯ. ಇಷ್ಟು ಆಭಾಸಗಳು, ಎಷ್ಟು ಆಭಾಸಗಳು? ಜಾತಿ ಆಭಾಸಂ, ಚಲ ಆಭಾಸಂ, ವಸ್ತು ಆಭಾಸಂ. ಇಷ್ಟು ಆಭಾಸಗಳು ಇದ್ದಾಗ್ಯೂ ಕೂಡ ವಸ್ತು ವಿಜ್ಞಾನಂ ಅಂದರೆ ವಸ್ತು ಆತ್ಮ ವಿಜ್ಞಾನಂ, ಅದೇನಾಗಿದೆ? ಅಚಲಂ, ಹೌದಾ? ಅಜ ಅಚಲಂ ಅವಸ್ತುತ್ವಂ ಶಾಂತಂ ಅದ್ವಯಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಜಯ ಶ್ರೀ ದಯಾನಂದ ಜೀ.